ನಾರದ ಉವಾಚ ಯದಿ ಪೃಷ್ಟಸ್ತ್ವಯಾ ಬಾಲೆ ಪ್ರೇಮತಃ ಶ್ರವಣಂ ಕುರು ಸರ್ವಂ ವಕ್ಷ್ಯಾಮಿ ತೇ ಭದ್ರೇ ಕಶ್ಮಲಂ ತೇ ಗಮಿಷ್ಯತಿ. ಭಕ್ತೇ ಪ್ರಶ್ನಸ್ಯ ನಾರದ ಪ್ರತಿವಚನ ದದಾತಿ. ಯದಿ ತ್ವಯಾ ಪೃಷ್ಟಃ, ಯದಿತ್ಯಸ್ಯ ಅತ್ರ ಯಸ್ಮಾತ್ ಕಾರಣಾತ್ ಇತ್ಯರ್ಥಃ ಗ್ರಹೀತವ್ಯಃ. ಯಸ್ಮಾತ್ ಕಾರಣಾತ್ ತ್ವಯಾ ಪೃಷ್ಟಃ ತಸ್ಮಾತ್ ಅಹಂ ತಸ್ಯ ಪ್ರತ್ಯುತ್ತರಂ ವದಿಕ್ಷ್ಯಾಮಿ ಪ್ರೇಮತಃ ತಸ್ಯ ಶ್ರವಣಂ ಕುರು ಸರ್ವಂ ತೇ ವಕ್ಷ್ಯಾಮಿ ಅನೇನ ತವ ಕಶ್ಮಲಂ ಸರ್ವಂ ಗಮಿಷ್ಯತಿ.